ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ರೈತ ಧ್ವನಿ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಸೀಗಡಿ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ಮಿಲನಾ ಭರತ್ ಅವರು. ನಮಸ್ಕಾರ ಮಿಲನಾ ಅವರು. ನಮಸ್ತೆ ಸರ್. ಮೊದಲಿಗೆ ನಮ್ಮ ರೈತ ಬಾಂಧವರಿಗೆ ಮೀನಿನ ಕೃಷಿ ಬಗ್ಗೆ ಪರಿಚಯ ಇದ್ದೇ ಇದೆ. ಇರುತ್ತೆ, ಹೌದು. ಆದರೆ ಈ ಸೀಗಡಿ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಅಂದ್ರೆ ಮೀನಿಗಿಂತ ಯಾವ ರೀತಿ ಭಿನ್ನ ಇದು ಅಂತ. ಹೌದು, ಮೊದಲೆಲ್ಲ ಏನಾಗ್ತಿತ್ತು ಅಂದ್ರೆ ಜಲಸಂಪನ್ಮೂಲ ಇದೆ ಅಂತ ಹೇಳಿದ್ರೆ ಪ್ರತಿ ಜಲಸಂಪನ್ಮೂಲವನ್ನ ಮೀನು ಕೃಷಿಗೆ ಅಳವಡಿಸಿಕೊಳ್ತಾ ಇದ್ವಿ. ಈಗ ಜಲ ಕೃಷಿಯಲ್ಲಿ ಕೂಡ ಹೊಸ ಹೊಸ ತಂತ್ರಜ್ಞಾನಗಳು ಬೆಳೀತಾ ಇದ್ದಾವೆ. ನಾವು ಮೊದಲೆಲ್ಲ ಕೆಲವು ತಳಿಗಳನ್ನ, ಕಾರ್ಪ್ ಜಾತಿಯ ತಳಿಗಳನ್ನ, ಅಂದ್ರೆ ಗೆಂಡೆ ಮೀನಿನ ತಳಿಗಳನ್ನ ಕೊಳಗಳಲ್ಲಿ ಬಿಡ್ತಾ ಇದ್ವಿ. ಇವಾಗ ಆ ಜಾಗವನ್ನ ಬೇರೆ ತಳಿಯ ಮೀನುಗಳು, ಅಂದ್ರೆ ಕೃಷಿಯಲ್ಲಿ ಬಳಕೆಯಲ್ಲಿ ಇಲ್ಲದಂತಹ ಮೀನುಗಳು ಕೂಡ ಇವಾಗ ಆ ಜಾಗವನ್ನ ತುಂಬುತ್ತಾ ಇದೆ. ಬಹಳಷ್ಟನ್ನು ನಾವು ಮಾರುಕಟ್ಟೆಯಲ್ಲಿ ನೋಡ್ತಾ ಇದ್ವಿ. ಈಗ ನಮ್ಮ ಕೃಷಿ ಫಾರಂ ಅಲ್ಲಿ ಕೂಡ ಅವುಗಳು ಬರ್ತಾ ಇದ್ದಾವೆ. ಈ ಜಾತಿಯಲ್ಲಿ ಸೀಗಡಿ ಕೂಡ ಒಂದು. ಮೊದಲೆಲ್ಲ ನಮ್ಗೆ ಮಾರುಕಟ್ಟೆಯಲ್ಲಿ ಸ್ವಲ್ಪ ದುಬಾರಿ ಬೆಲೆಯಲ್ಲಿ ದೊರಕ್ತಾ ಇದ್ದದ್ದು ಅಂತ ಒಂದು ಕಾಸ್ಟ್ಲಿ ಫುಡ್, ಟೇಸ್ಟಿ ಫುಡ್, ಹಾಗಾಗಿ ಅದೊಂದು ಫ್ಯಾನ್ಸಿ ಆಹಾರ ಅಂತ ಪರಿಗಣಿಸಲ್ಪಟ್ಟಿತ್ತು. ಶ್ರೀಮಂತರ ಆಹಾರ, ಫ್ಯಾನ್ಸಿ ಅಂಡ್ ಟೇಸ್ಟಿ. ಹಾಗಾಗಿ ಇದು ರಫ್ತಿಗೆ ಮಾತ್ರ ಯೋಗ್ಯ ಅಂತ ಹೇಳಿ ನಾವು ಪರಿಗಣಿಸ್ತಾ ಇದ್ವಿ. ಇಂತಹ ಒಂದು ದುಬಾರಿ ಆಹಾರವನ್ನ, ಒಂದು ಜೀವಿಯನ್ನ ನಮ್ಮ ಕೃಷಿ ಕೊಳಗಳಲ್ಲಿ, ಕೃಷಿ ಹೊಂಡಗಳಲ್ಲಿ ಕೂಡ ಸಾಕಾಣಿಕೆ ಮಾಡಿ ಒಂದು ತಕ್ಕ ಮಟ್ಟಿಗೆ ನಮ್ಮ ಕೈಗೆಟುಕುವ ದರದಲ್ಲಿ ಸಿಗುವಂತೆ ನಮ್ಮ ತಂತ್ರಜ್ಞಾನಗಳು ಇವಾಗ ಬಂದಿದ್ದಾವೆ. ಇದು ಮೀನಿನ ಹಾಗೆಯಾ ಅಂತ ನೀವು ಕೇಳಿದ್ರೆ, ಮೀನನ್ನ ನಾವು ನೋಡಿದಾಗ ಜೈವಿಕವಾಗಿ ಮೀನಿಗಿಂತ ಯಾವ ರೀತಿ ಭಿನ್ನ ಇದು ಅಂತ. ಈ ಜಲವಾಸಿ ಅಂತ ಹೇಳೋದಾದ್ರೆ ಮೀನಿನಂತೆ ಇದು ಜಲವಾಸಿ. ಆದ್ರೆ ನೀವು ಅದರ ದೇಹ ರಚನೆ, ಅದರ ಒಂದು ಬೆಳವಣಿಗೆಯ ಪ್ರಕ್ರಿಯೆಗಳನ್ನ ನೋಡಿದಾಗ ಇದರಲ್ಲಿ ನಾವು ಸಿಫಾಲೋಥೋರಾಕ್ಸ್ ಅಂತ ಒಂದು ದೇಹದ ಭಾಗವನ್ನ ಕಾಣ್ತೇವೆ. ಅಂದ್ರೆ ತಲೆ ಮತ್ತೆ ಎದೆಯ ಭಾಗ ಹೊಂದಿಕೊಂಡಿರುವಂತಹ ಒಂದೇ ಇರುತ್ತೆ. ಹೌದು, ಏಕಾಗಿರುತ್ತೆ. ಸಿಫಾಲೋಥೋರಾಕ್ಸ್ ಅಂತ ಅದನ್ನ ಕರೆಯೋದು. ಅಬ್ಡೋಮೆನ್ ಭಾಗ ಮತ್ತೆ ಸಪರೇಟ್ ಆಗಿರುತ್ತೆ. ಈ ರೀತಿಯ ದೇಹ ರಚನೆಯನ್ನ ಹೊಂದಿರುವಂತಹದ್ದು. ಮತ್ತೆ ಇನ್ನೂ ಒಂದು ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಈ ಅಂಶವನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೀಗಡಿ ಕೃಷಿಯಲ್ಲಿ ಅದರ ಬೆಳವಣಿಗೆಯಲ್ಲಿ ಪಾತ್ರ ವಹಿಸುವ ಅಂಶ ಇದು. ಏನಂತ ಹೇಳಿದ್ರೆ, ಸೀಗಡಿಯ ದೇಹದ ಹೊರಭಾಗವನ್ನ ಒಂದು ಕವಚ ಆವರಿಸಿಕೊಂಡಿರುತ್ತೆ. ಅದು ಹೊರಗಿನ ಕವಚ, ಎಕ್ಸೋಸ್ಕೆಲಿಟಾನ್ ಅಂತ ನಾವು ಕರಿತೇವೆ. ಈ ಹಾವುಗಳು ಹೇಗೆ ತಮ್ಮ ಪೊರೆಯನ್ನ ಕಳಚುತ್ತಾವೋ ಅದೇ ರೀತಿ ಸೀಗಡಿಗಳು ಕೂಡ ಈ ಹೊರ ಕವಚವನ್ನ ಬೆಳವಣಿಗೆ ಹಂತದಲ್ಲಿ ಕಳಚುತ್ತವೆ. ಅಂದ್ರೆ ದೇಹ ದಪ್ಪ ಆದಾಗ ಅವು ಬೆಳವಣಿಗೆಯ ಹಂತದಲ್ಲಿ ಈ ಪ್ರಕ್ರಿಯೆ ಕೂಡ ಒಂದು ಕಳಚಿದ ನಂತರ ತನ್ನಿಂತಾನೆ ಅದು ಮತ್ತೆ ಬೆಳೀತದೆ. ಮೋಲ್ಟಿಂಗ್ ಪ್ರಕ್ರಿಯೆ ಅಂತ ನಾವು ಕರಿತೇವೆ. ಈ ಪ್ರಕ್ರಿಯೆ ಎಷ್ಟು ಸುಗಮವಾಗಿ, ಎಷ್ಟು ಸರಿಯಾಗಿ ಆಗುತ್ತೋ ಸೀಗಡಿಗಳ ಬೆಳವಣಿಗೆ ಕೂಡ ಅಷ್ಟೇ ಸರಿಯಾಗಿ ಆಗುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ, ಆರೋಗ್ಯವಾಗಿರುತ್ತವೆ, ಆರೋಗ್ಯವಾಗಿ ಬೆಳೀತದೆ ಅಂತ ಹೇಳಿ. ಯಾಕೆ ಹಾಳಾಗ್ಬಿಡತ್ತೆ ಅಂತ ಹೇಳಿದ್ರೆ, ನೀರಿನ ಗುಣಮಟ್ಟ ನೋಡ್ಕೋಬೇಕು, ಉಷ್ಣತೆ ಅಂಶ ನೋಡ್ಕೋಬೇಕು, ಮತ್ತೆ ಅವುಗಳಿಗೆ ಕೊಡುವ ಪೋಷಕಾಂಶ, ಒತ್ತಡ, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದು, ಅಂತದೆಲ್ಲ ಅಂಶಗಳು ಈ ಮೋಲ್ಟಿಂಗ್ ಪ್ರಕ್ರಿಯೆ ಮೇಲೆ ಪರಿಣಾಮವನ್ನ ಬೀರ್ತವೆ. ಸೊ ತುಂಬಾ ಜನರಿಗೆ ಒಂದು ಡೌಟ್ ಇರ್ತದೆ, ಮೇಡಮ್ ಸೀಗಡಿ ಕೃಷಿ ಮಾಡ್ಬೇಕಾದ್ರೆ ನೀರೊಳಗೆ ಕಲ್ ಹಾಕ್ಬೇಕಂತೆ, ಟೈರ್ ಹಾಕ್ಬೇಕಂತೆ, ಪೈಪ್ ಹಾಕ್ಬೇಕಂತೆ, ಯಾಕೆ ಅಂತ ಹೇಳಿದ್ರೆ, ಈ ಎಕ್ಸೋಸ್ಕೆಲಿಟಾನ್ ಅನ್ನ ಪ್ರತಿ ಬೆಳವಣಿಗೆಯ ಹಂತದಲ್ಲಿ ಸೀಗಡಿಗಳು ಕಳಚುತ್ತವೆ. ಆ ಸಂದರ್ಭದಲ್ಲಿ ಅದರ ಮೃದು ದೇಹ ಹೊರ ವಾತಾವರಣಕ್ಕೆ ಎಕ್ಸ್ಪೋಸ್ ಆಗತ್ತೆ. ಅದು ತುಂಬಾ ಸೂಕ್ಷ್ಮವಾಗಿರುತ್ತೆ, ಬೇರೆ ಜೀವಿಗಳ ದಾಳಿಗೆ ತುತ್ತಾಗಬಹುದು, ರೋಗ ಆಕ್ರಮಣ ಆಗಬಹುದು, ಬರಬಹುದು. ಅಂತಹ ಸಂದರ್ಭದಲ್ಲಿ ಈ ಸೀಗಡಿಗಳು ಏನ್ ಮಾಡ್ತಾವಂದ್ರೆ, ಅವುತ್ಕೊಳ್ಳಿಕ್ಕೆ ಒಂದು ಆಶ್ರಯ ತಾಣಗಳು ಬೇಕು. ಆಶ್ರಯ ತಾಣ ಈ ಕಾರಣಕ್ಕೆ ಸೀಗಡಿ ಕೃಷಿ ಹೊಂಡಗಳಲ್ಲಿ ಕಲ್ಲು ಹಾಕ್ಬೇಕು, ಪೈಪ್ಗಳನ್ನು ಹಾಕ್ಬೇಕು, ಹಳೆ ಟೈರ್ಗಳನ್ನು ಹಾಕ್ಬೇಕು ಅಂತ ಹೇಳೋದು. ಹೈಡಿಂಗ್ ಸ್ಪೇಸ್ ಅಂತ ನಾವು ಕರಿತೇವೆ ಅಡಗು ತಾಣಗಳು. ಈ ತಾಣಗಳನ್ನು ಸೃಷ್ಟಿ ಮಾಡಲಿಕ್ಕೆ ಯಾಕೆ ಅಂತ ಹೇಳಿದ್ರೆ ಬೆಳವಣಿಗೆಯ ಹಂತದಲ್ಲಿ ಮುಖ್ಯ ಪಾತ್ರ ವಹಿಸುವ ಈ ಮೋಲ್ಟಿಂಗ್, ಮೋಲ್ಟಿಂಗ್ ಅಂದ್ರೆ ಹೊರ ಕವಚವನ್ನು ಹಾವಿನ ಪೊರೆ ಕಳಚುವ ರೀತಿಯಲ್ಲಿ ಬಿಡುವ ಕಾರಣ ಅಂದ್ರೆ ನಯವಾದ ಹೊಸ ಚರ್ಮವನ್ನು ರಕ್ಷಿಸಿಕೊಳ್ಳೋದಕ್ಕೆ. ಹೌದು ಹೌದು, ಅದು ಬೆಳವಣಿಗೆ ಆಗೋದೇ ಹಾಗೆ, ಹಳೆದು ಸಣ್ಣ ಇದು ಹೋಗಿ ದೇಹ ದೊಡ್ಡದಾಗತ್ತೆ, ಹೊರ ಕವಚ ಮತ್ತೆ ಬೆಳೆಯುತ್ತೆ. ಇದೇ ಸೀಗಡಿಯ ಬೆಳವಣಿಗೆಯ ಹಂತ. ಇದನ್ನ ಮುಖ್ಯವಾಗಿ ನಾವು ಕೃಷಿಯ ಸಂದರ್ಭದಲ್ಲಿ ನೆನಪಿಟ್ಕೊಳ್ಬೇಕಾದಂತಹದ್ದು. ಈಗ ನಾವು ಸೀಗಡಿ ಸಾಕಾಣಿಕೆಗೆ ಒಂದು ಪ್ರಯತ್ನ ಪಡಬೇಕು ಅಂತಂದ್ರೆ ನಾವು ಏನೇನು ವ್ಯವಸ್ಥೆಗಳನ್ನು ಮಾಡ್ಕೋಬೇಕಾಗತ್ತೆ? ಈಗ ನಾನು ಅದರ ಮೋಲ್ಟಿಂಗ್ ಪ್ರಕ್ರಿಯೆಯನ್ನ ಹೇಳಿದೆ. ಹಾಗಾದ್ರೆ ಬೇರೆ ಮೀನುಗಳ ಜೊತೆ ಸೀಗಡಿಯನ್ನ ಬೆಳಿಲಿಕ್ಕೆ ಆಗೋದಿಲ್ವಾ ಅಂತ ಹೇಳಿದ್ರೆ ಬೆಳಿಬಹುದು. ಬೆಳೆಯುವ ಸಂದರ್ಭದಲ್ಲಿ ಈ ಹೈಡಿಂಗ್ ಸ್ಪೇಸ್ ಅಂತ ಏನ್ ಹೇಳಿದೆ ನಾನು, ಅಡುಗು ತಾಣಗಳು, ಅದನ್ನ ನಾವು ಅವಕ್ಕೆ ಹೊಂದಿಸಿ ಕೊಡ್ಲಿಲ್ಲ ಅಂದ್ರೆ ಆ ನೀರಿನಲ್ಲಿ ಬಿಟ್ಟಿರುವ ಇತರ ಜೀವಿಗಳು ಇರ್ತವೆ. ನಾವು ತಿಲಾಪಿಯ ಬಿಟ್ಟಿರ್ತೀವಿ, ಪಂಗೇಶಿಯಸ್ ಬಿಟ್ಟಿರ್ತೀವಿ, ಬೇರೆ ಕಾರ್ಪ್ ಜಾತಿಯ ಮೀನುಗಳನ್ನ ಬಿಟ್ಟಿರ್ತೇವೆ, ಅವುಗಳಿಂದ ದಾಳಿಗೆ ಒಳಗಾಗುವ ಸಾಧ್ಯತೆಗಳು ಇದ್ದಾವೆ. ಇದು ಒಂದು ಬೇರೆ ಕೃಷಿ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ. ಇನ್ನೊಂದು ಅಂತ ಹೇಳಿದ್ರೆ ಮಾನೋಕಲ್ಚರ್ ಅಂದ್ರೆ ಬರೀ ಸೀಗಡಿಯನ್ನ ಮಾತ್ರ ನಾವು ಸಾಕುವಂತಹದ್ದು. ಅಂದ್ರೆ ಯಾವ್ದು ಒಳ್ಳೇದು ಅಂತೀರಿ, ಈ ರೀತಿ ಮಿಶ್ರವಾಗಿ ಮಾಡೋದು ಒಳ್ಳೇದು ಅಥವಾ ಈ ಸೀಗಡಿಯನ್ನೇ ಸಾಕಾಣಿಕೆ ಮಾಡೋದು ಒಳ್ಳೇದು? ನಮಗೆ ನಮ್ಮ ಸ್ಥಳೀಯವಾಗಿ ಅದರನ್ನ ಪೂರೈಸಿಕೊಳ್ಳೋದು ಸಾಧ್ಯ ಆದ್ರೆ, ನಮ್ಮ ಬೇಡಿಕೆಯನ್ನ ಪೂರೈಕೆ ಮಾಡಿಕೊಳ್ಳೋದು ಸಾಕು ಅಂತಾದ್ರೆ ಮಿಶ್ರ ಬೇಸಾಯಕ್ಕೆ ಹೋಗಬಹುದು. ಇಲ್ಲ ನಾನು ಸೀಗಡಿ ಕೃಷಿಯನ್ನ ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ಉದ್ದೇಶದಿಂದ ಲಾಭ ಕೃಷಿಯಾಗಿ ನಡೆಸ್ಕೊಂಡು ಹೋಗ್ತೇನೆ ಅಂತ ಆದ್ರೆ ಮಾನೋಕಲ್ಚರ್ ಅಂದ್ರೆ ಒಂದು ಸೀಗಡಿ ತಳಿಯನ್ನ ಮಾತ್ರ ನೀವು ಕೃಷಿಯಲ್ಲಿ ತಗೊಳ್ಳೋದು ಸೂಕ್ತ. ಅಂದ್ರೆ ಯಾವ ತಳಿ ಸೀಗಡಿಯನ್ನು ನಾವು ಬಳಸ್ಕೋಬೇಕು? ಸಾಧಾರಣವಾಗಿ ಸರ್, ಫಾರಂ ಆಧಾರಿತ ಮೀನು ಕೃಷಿಯಲ್ಲಿ ಮ್ಯಾಕ್ರೋಬ್ರಾಕಿಯಂ ರೋಸನ್ಬರ್ಗಿ ಅಂತ ಹೇಳುವಂತಹ ಒಂದು ತಳಿಯನ್ನ ಸಿಹಿ ನೀರ ಸೀಗಡಿ ಕೃಷಿಯಲ್ಲಿ ನಾವು ಬಳಸ್ತೇವೆ. ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ತಳಿ ಮ್ಯಾಕ್ರೋಬ್ರಾಕಿಯಂ ರೋಸನ್ಬರ್ಗಿ ಅಂತ ಹೇಳಿದ್ದೇನೆ, ಆ ತಳಿ ಮರಿ ಮಾಡುವುದು, ಲಾರ್ವೆಗಳು ಬೆಳೆಯುವುದು ಉಪ್ಪು ನೀರಿನಲ್ಲಿ, ಆಮೇಲೆ ಪ್ರೌಢ ಅವಸ್ಥೆಗೆ ಬಂದು ಮತ್ತೆ ದೊಡ್ಡದಾಗುವುದು ಸಿಹಿ ನೀರಲ್ಲಿ. ಉಪ್ಪು ನೀರು ಅಂತ ಹೇಳಿದ್ರೆ ಸಮುದ್ರ ಬೇಕಂತಿಲ್ಲ, ಅಳಿವೆ ಪ್ರದೇಶ 12% 12 PPT ಅಂತ ಹೇಳ್ತೇವೆ, 5 per 1000 ಅಂತ ಹೇಳಿ, ಅಷ್ಟು ಶೇಕಡ ಉಪ್ಪಿನ ಅಂಶ ಇದ್ರೆ ಸಾಕು. ಹಾಗಾದ್ರೆ ನಾವು ಪ್ರತಿ ಬಾರಿ ಮರಿ ತರಕ್ಕೆ ಸಮುದ್ರಕ್ಕೆ ಹೋಗ್ಬೇಕಾ ಅಂತ ಹೇಳಿದ್ರೆ ಇಲ್ಲ. ಈಗೆಲ್ಲ ಏನಾಗಿದೆ ಅಂದ್ರೆ ಈ ಮರಿಯನ್ನ ಉತ್ಪಾದಿಸುವ ಫಾರ್ಮ್ಗಳು, ಆ ತರ ಸಂತಾನೋತ್ಪತ್ತಿಯನ್ನ ಮಾಡುವಂತಹ ಕೇಂದ್ರಗಳು ಕೂಡ ಇದ್ದಾವೆ, ಸಮೃದ್ಧ ಕೇಂದ್ರಗಳು ಇದ್ದಾವೆ. ಅವು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಬ್ರೈನ್ ವಾಟರ್ ಅಂದ್ರೆ ಈ ಮಟ್ಟದ, ನಾನು ಹೇಳಿದೆ 12 PPT ಅಂತ ಹೇಳಿ, ಆ ಮಟ್ಟದ ಬ್ರೈನ್ ವಾಟರ್ನ ಉಪ್ಪು ನೀರಿನ ಸಂಗ್ರಹಗಳನ್ನ ಮಾಡಿಕೊಂಡು ಅಲ್ಲಿ ಸಂತಾನೋತ್ಪತ್ತಿಯನ್ನ ಮಾಡಿ, ಸಂತಾನ ಅಭಿವೃದ್ಧಿ ಮಾಡಿ ಮರಿಗಳನ್ನ ಸಪ್ಲೈ ಮಾಡುವಂತಹ ಸಿಸ್ಟಮ್ ಇದಾವೆ. ಸಿಹಿ ನೀರಿಗೆ ಬಂದಾಗ ಅವುಗಳ ಉಪ್ಪು ನೀರಿನ ಲೆವೆಲ್ ಮುಗ್ದಿರುತ್ತೆ, ನಾವು ತಂದು ಬಿಟ್ಟಾಗ ಪೋಸ್ಟ್ ಲಾರ್ವೆ ಸ್ಟೇಜ್ ಅಂತ ನಾವು ಕರಿತೇವೆ. ಅದನ್ನ ನಮಗೆ ಒಂದು 8 mm ಅಳತೆಯ ಮರಿಗಳನ್ನ ನಮಗೆ ಕೊಡುವಂತಹದ್ದು. ಆ ಹಂತಕ್ಕೆ ಬಂದಾಗ ಅವು ನಂತರ ಸಿಹಿ ನೀರಲ್ಲಿ ಬೆಳ್ಕೊಳ್ತವೆ. ಇನ್ನ ನಮ್ಮ ಹೊಂಡದಲ್ಲಿ ಎಷ್ಟು ಆಳ ನೀರು ಇರಬೇಕಾಗುತ್ತೆ ಸೀಗಡಿ ಕೃಷಿ ಮಾಡಬೇಕು? ನಾವೀಗ ಮೀನು ಕೃಷಿಗೆ ಹೇಗೆ ಬಳಸ್ತೇವೆ ಅಷ್ಟು ಆಳದ ನೀರು ಬಳಸ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಅಥವಾ ಮಿಶ್ರ ತಳಿಯಲ್ಲಿ ಹಾಕ್ತೇವೆ ಅಂತ ಹೇಳಿದ್ರು ತೊಂದರೆ ಇಲ್ಲ. 2-3 feet ನೀರು ಇಟ್ಕೊಂಡು ಮಾನೋಕಲ್ಚರ್ ಮಾಡುವುದಾದ್ರೆ ನಮಗೆ ಅದರ ನಿರ್ವಹಣೆ ಕೂಡ ಸುಲಭ ಆಗತ್ತೆ, ಮತ್ತೆ ಅದನ್ನ ಹಿಡುವಳಿ ಕೂಡ ಸ್ವಲ್ಪ ಸುಲಭ ಆಗತ್ತೆ ಅಂತ ಹೇಳೋದಕ್ಕೆ, ತುಂಬಾ 10-20 feet ನಾವು ಮೀನು ಕೃಷಿಯನ್ನ ಮಾಡ್ತೇವೆ, ಅಷ್ಟು ಆಳದ ವಾತಾವರಣದಲ್ಲಿ ಈ ಸೀಗಡಿ ಕೃಷಿ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು 2 ಮ್ಯಾಕ್ಸಿಮಮ್ ಒಂದು 5 feet ನೀರಿಟ್ಕೊಂಡು ಮಾಡಿದ್ರೆ ಸಾಕಾಗುತ್ತೆ. ಅಂದ್ರೆ ಮರಿಗಳನ್ನ ಬಿಡಬೇಕು ಅಂತ ತಾವ್ ಹೇಳಿದ್ರಿ. ಹೌದು, ಎಷ್ಟು ಗಾತ್ರದಲ್ಲಿ ಇರಬೇಕಾಗತ್ತೆ ಅವು? ಇವು ಹೇಗೆ ಅಂತ ಹೇಳಿದ್ರೆ ಸರ್, ಮೀನು ಮರಿಗಳು ಸೀಗಡಿ ಮರಿಗಳು ಹುಟ್ಟಿದ ನಂತರ ನಾವು ಅದನ್ನ ಅದರ ಮೊದಲ ಹಂತವನ್ನ ಜೂಯಿ ಅಂತ ಕರಿತೇವೆ. ಆ ಜೂಯಿ ಅನ್ನೋದು 2 mm ಅಳತೆಯಲ್ಲಿ ಇರ್ತದೆ, 2 mm. ಹೌದು, ಅದಾದ್ರ ನಂತರ ನಾವು ಪೋಸ್ಟ್ ಲಾರ್ವೆ ಸ್ಟೇಜ್ ಅನ್ನ ನಾವು 8 mm ಆ ಸ್ಟೇಜ್ಗೆ ನಾವು ತಂದು ಕೊಡುವಂತಹದ್ದು. ಈ ಜೂಯಿಯಿಂದ ಪೋಸ್ಟ್ ಲಾರ್ವೆ ಸ್ಟೇಜ್ಗೆ ಈ ಸೀಗಡಿಗಳು ಬರಬೇಕು ಅಂತ ಹೇಳಿದ್ರೆ 11 ಬೆಳವಣಿಗೆಗಳನ್ನ ದಾಟಿ ಬರ್ತವೆ ಅವು. ಅಂದ್ರೆ ಇದಕ್ಕೆ ನಮಗೆ 22-35 ಹಿಡಿಯುತ್ತೆ. 11 ಬೆಳವಣಿಗೆ ಹಂತಗಳನ್ನ ದಾಟಿ ಅದು ಮುಗಿಸ್ಲಿಕ್ಕೆ 22-35 ತಗೊಂಡ ನಂತರ ನಾವು ಈ ಪೋಸ್ಟ್ ಲಾರ್ವೆಗಳನ್ನ ಸಪ್ಲೈ ಮಾಡ್ತೇವೆ. 8 mm ಅಳತೆ ಬಿಟ್ಕೊಳ್ಳುವಂತಹದ್ದು. ಹೌದು, ಈಗ ಎಷ್ಟು ಬಿಟ್ಕೊಳ್ಳೋದು, ಹೇಗ್ ಬಿಡೋದು? ಈಗ ನಾವು ಮೀನು ಮರಿ ಆದ್ರೆ 1,000-2,000 ಲೆಕ್ಕ ಹೇಳ್ತೀರಾ, ಇದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಮೀನು ಕೃಷಿಗಿಂತ ಭಿನ್ನವಾದ ಕೆಲವು ಚಟುವಟಿಕೆಗಳು ನಡೀತವೆ ಸೀಗಡಿ ಕೃಷಿಯಲ್ಲಿ. ನಾವು ಅದು ಒಂದು ಗಮನದಲ್ಲಿ ಇಟ್ಕೊಬೇಕು. ಏನು ಅಂತೀರಾ? ಒಂದು ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಸರಿಯಾಗಿದೆಯಾ, ಕರಗಿದ ಆಮ್ಲಜನಕದ ಪ್ರಮಾಣ ಸರಿ ಇದೆಯಾ ಅಂತ ಹೇಳೋದನ್ನ ನಾವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕು. ನಿಮ್ಗೆ ಸಿಗತ್ತೆ ಡಿಸಾಲ್ವ್ಡ್ ಆಕ್ಸಿಜನ್ ಲೆವೆಲ್ ಅನ್ನ ಫೈಂಡ್ ಔಟ್ ಮಾಡುವ ಮಿಷಿನ್ಗಳು, ಮಾಪಕಗಳು ಸಿಗ್ತವೆ. ಹೌದು, ಈಗ ಪಿ ಹೆಚ್ ಎಷ್ಟಿರಬೇಕು ಅಂತ ಹೇಳಿದ್ರೆ 7-8.5 ರಸಸಾರ. ಇದು ಮೀನು ಕೃಷಿಗೂ ನಾವು ಇಷ್ಟನ್ನೇ ಹೇಳ್ತೇವೆ. ಸ್ವಲ್ಪ ಮಟ್ಟಿಗೆ ಕ್ಷಾರೀಯ ಒಂದು ಆಸಿಡ್ನಿಂದ ಕ್ಷಾರಿಯದಿಂದ 7-8.5 ಅಂತ ಹೇಳ್ತೇವೆ. ಆದ್ರೆ ಹೆವಿ ಮೆಟಲ್ ಅಂತ ಹೇಳ್ತೇವೆ ನೋಡಿ, ಅವುಗಳು ಮಾತ್ರ ಶೂನ್ಯ. ಅಂದ್ರೆ ಈಗ ಸೀಸ ಅಂತೀವಿ, ಹೌದು, ಮತ್ತೆ ಪಾದರಸ, ಪಾದರಸ ಅಂತವುಗಳು ಸೊನ್ನೆ ಇರಬೇಕಾಗತ್ತೆ. ಆಮೇಲೆ ಅಮೋನಿಯಾ, ನೈಟ್ರೋಜನ್, ಅವುಗಳ ಮಟ್ಟ 1 ppm ಅಷ್ಟೇ ಇರಬೇಕು. ಅದರ ಮೇಲೆ ಜಾಸ್ತಿ ಹೋಗಬಾರ್ದು, 1 ppm ಅಷ್ಟೇ ಇರಬೇಕು. ಆಮೇಲೆ ನಾವು ಅದಕ್ಕೆ ಸಪ್ಲಿಮೆಂಟ್ ಕೊಡಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಅವುಗಳ ಬೆಳವಣಿಗೆಗೆ ಕೂಡ ನಾ ಹೇಳಿದೆ ಎಕ್ಸೋಸ್ಕೆಲಿಟನ್, ಮತ್ತೆ ಅವುಗಳ ದೇಹದ ಭಾಗಗಳೇ ಬೇರೆ ಬೇರೆ ರೀತಿ ಜೋಡಿ ಅಂಗಗಳನ್ನ ತುಂಬಾ ಹೊಂದಿರುತ್ತೆ. ಐ ಸ್ಟಾಕ್ ಇರುತ್ತೆ, ತುಂಬಾ ಆಂಟೆನಾಗಳಿರುತ್ತೆ, ಅವುಗಳ ಚಲನೆ, ಕಾಲಿನ ಚಲನೆ, ಮತ್ತೆ ಟೆಲ್ಸನ್ ಅಂತ ಒಂದು ಚುಕ್ಕಾಣಿಯ ರೀತಿ ಕೆಲಸ ಮಾಡುವಂತಹ ಬಾಲ, ಎಲ್ಲದರ ಬೆಳವಣಿಗೆಗೆ ನಾವು ಕೆಲವೊಂದು ಪೋಷಕಾಂಶ ಖನಿಜಾಂಶಗಳನ್ನ ಕೂಡ ಕೊಡ್ಬೇಕಾಗತ್ತೆ. ಏನ್ ಬೇಕಾಗತ್ತೆ ಅಂದ್ರೆ ಕ್ಯಾಲ್ಸಿಯಂ ಬೇಕಾಗತ್ತೆ, ಮೆಗ್ನೀಷಿಯಂ, ಸೋಡಿಯಂ, ಅಂತ ಅಂಶಗಳು ನಾವು ಆಹಾರದಲ್ಲಿ ಅವುಗಳಿಗೆ ಕೊಡುವ ಹಾಗೆ ಒಂದು ಗಮನ ಹರಿಸಬೇಕಾಗತ್ತೆ. ಇದೊಂದು ನೋಡ್ಕೋಬೇಕು. ಮತ್ತೆ ಹೈಡ್ರೋಜನ್ ಸಲ್ಫೈಡ್ ಒಂಚೂರು ನಿಯಂತ್ರಣ ಆಗ್ಬೇಕಾಗತ್ತೆ. ಅಂದ್ರೆ ಪ್ರತಿ ಪ್ರಾಣಿಯು ಕೂಡ ವೇಸ್ಟ್ ಡಿಸ್ಚಾರ್ಜ್ ಮಾಡಿದಾಗ ಅಮೋನಿಯಾ ಮತ್ತು ಹೈಡ್ರೋಜನ್ ಸಲ್ಫೈಡಿನ ತೊಂದರೆ ಆಗೇ ಆಗುತ್ತೆ. ಸೀಗಡಿ ಕೃಷಿಯಲ್ಲಿ ಇದು ಸ್ವಲ್ಪ ಜಾಸ್ತಿಯೇ. ಸ್ವಲ್ಪ ಏರೇಷನ್ ಕೊಡುವಂತಹದ್ದು, ನೀರನ್ನ ಪರೀಕ್ಷೆ ಮಾಡಿಕೊಂಡು ನೀರನ್ನ ತಾಜಾವಾಗಿ ಇಟ್ಕೋಬೇಕು. ಹೌದು, ತೊಂದರೆ ಇದೆ ಅಂತ ಹೇಳಿದ್ರೆ ನೀರನ್ನ ಹೊರಬಿಟ್ಟು ಒಳ್ಳೆಯ ನೀರನ್ನ ಬಿಟ್ಕೊಳ್ಳುವಂತಹದ್ರ ಬಗ್ಗೆ ನಾವು ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಈ ಕ್ರಮಗಳನ್ನ ನಾವು ಒಂಚೂರು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ತಾವು ಹೇಳಿದ್ರೆ ಈಗ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಎಲ್ಲ ಕೊಡಬೇಕಾಗುತ್ತೆ. ಜೊತೆಗೆ ಇನ್ನೇನು ಆಹಾರ ಕೊಡಬೇಕಾಗುತ್ತೆ? ಹೌದು, ಈಗ ಆಲ್ರೆಡಿ ಸೀಗಡಿಗಳು ಹೇಗೆ ಅಂತ ಹೇಳಿದ್ರೆ ನೀರಿನಲ್ಲಿರುವ ಕಂದು ಆಲ್ಗೆ, ಹಸಿರು ಆಲ್ಗೆ, ಮತ್ತೆ ಕ್ರಸ್ಟೇಷಿಯನ್ಸ್ ಇವುಗಳನ್ನ ತಿನ್ನುತ್ತೆ. ಅದ್ರ ಜೊತೆ ನಮಗೆ ಮಾರುಕಟ್ಟೆಯಲ್ಲಿ ಕೃತಕ ಆಹಾರ ಕೂಡ ಸಿಗುತ್ತೆ, ಪೂರಕ ಆಹಾರ. ಅಂದ್ರೆ ಹೌದು, ಒಂದು 5% ಕೊಬ್ಬು ಹೊಂದಿದ್ದು 30-35% ಪ್ರೋಟೀನ್ ಅಂಶವನ್ನ ಹೊಂದಿರುವಂತಹ ಕೃತಕ ಆಹಾರಗಳು ಸಿಗ್ತವೆ. ನಾವು ಅದನ್ನ ಅವಕ್ಕೆ ಸಪ್ಲೈ ಮಾಡ್ಬೇಕಾಗತ್ತೆ. ಒಳ್ಳೆ ಬೆಳವಣಿಗೆ ಬೇಕು ಅಂತ ಹೇಳಿದ್ರೆ ನಮಗೆ ಅದು ಸಪ್ಲೈ ಮಾಡುವ ಅವಶ್ಯಕತೆ ಇದೆ. ಇನ್ನೊಂದು, ನಾವು ಎಷ್ಟು ಬಿಡ್ಬೇಕು ಅಂತ ಹೇಳಿ, ಸಂಖ್ಯೆಯಲ್ಲಿ ಎಷ್ಟು ಬಿಡ್ಬೇಕಂತ ಹೇಳಿ, 1 ಚದರ ಮೀಟರ್ನಲ್ಲಿ ಸಾಮಾನ್ಯ ಕೃಷಿ ಹೊಂಡದಲ್ಲಿ ಸಾಧಾರಣ ಒಂದು ಲಾಭ ತೆಗಿತೇವೆ ಅಂತ ಆದ್ರೆ 1-4 ಪೋಸ್ಟ್ ಲಾರ್ವೆಗಳನ್ನ ಬಿಟ್ಟರೆ ಸಾಕು 1 ಚದರ ಮೀಟರ್ನಲ್ಲಿ. ಇಲ್ಲ, ನಾನು ತೀವ್ರ ಕೃಷಿ ಎಕ್ಸ್ಟೆನ್ಸಿವ್ ಕಲ್ಚರ್ ತಗೊಳ್ತೇನೆ ಅಂತ ಹೇಳಿದ್ರೆ 4-20 ಪೋಸ್ಟ್ ಲಾರ್ವೆಗಳನ್ನ ನಾವು ಬಿಡಬಹುದು. ಅಂದ್ರೆ ಮಾನೋಕಲ್ಚರ್, ನಾನು ಎಲ್ಲ ಅಂದ್ರೆ ಏರೇಷನ್ ಕೊಟ್ಕೊಳ್ತೇನೆ, ಉತ್ತಮ ಆಹಾರ ಕೊಡ್ತೇನೆ, ನೀರನ್ನ ಬದಲಾವಣೆ ಮಾಡ್ಕೊಳ್ತೇನೆ, ಹೈಡ್ರೋಜನ್ ಸಲ್ಫೈಡ್, ಅಮೋನಿಯಾ ಅವುಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಂಡು ಡಿಸಾಲ್ವ್ಡ್ ಆಮ್ಲಜನಕ, ಕರಗಿದ ಆಮ್ಲಜನಕದ ಮಟ್ಟವನ್ನು ಕೂಡ ನಾನು ಉತ್ತಮ ಮಟ್ಟದಲ್ಲಿ ಪಾಲನೆ ಮಾಡ್ಕೊಳ್ತೇನೆ ಅಂತ ಹೇಳಿ 4-20 ಪೋಸ್ಟ್ ಲಾರ್ವೆಗಳನ್ನ ಕೂಡ ನಾವು ಬಿಟ್ಕೊಳ್ಬಹುದು. ತುಂಬಾ ಸಂಖ್ಯೆಯಲ್ಲಿ ಮರಿಗಳನ್ನ ಬಿಟ್ಟಾಗ ನಾನು ಇವಾಗ ಹೇಳಿದೆ ಅಲ್ಲ, ಈ ಎಲ್ಲ ರಕ್ಷಣೆಯ ಕ್ರಮಗಳನ್ನ ನಾವು ತಗೊಳ್ಬೇಕಾಗತ್ತೆ. ಇದು ಒಂದು. ಇಲ್ಲ, ನಾವು ಇತರ ಮೀನಿನ ಜೊತೆನೂ ಇದು ಒಂದ್ ಸ್ವಲ್ಪ ಬಿಟ್ಟು ಸಾಕ್ತೇವೆ ಅಂತ ಹೇಳಿದ್ರೆ ಸಾಕ್ಬೋದು. ಈಗ ನೈಸರ್ಗಿಕವಾಗಿಯೂ ನೀವು ದೊಡ್ಡ ದೊಡ್ಡ ಜಲಾಶಯಗಳಲ್ಲಿ, ದೊಡ್ಡ ದೊಡ್ಡ ಕೆರೆಗಳಲ್ಲಿ ಬಿಟ್ಟಾಗ ನೀವು ಪ್ರತಿಯೊಂದು ರಕ್ಷಣೆ ಮಾಡ್ಕೊಂಡು ಕೂತ್ಕೊಳ್ಳಿಕ್ಕೆ ಆಗಲ್ಲ. ಅದು ಪ್ರಕೃತಿಯ ಸುಪರ್ದಿಗೆ ನಾವು ಬಿಟ್ಕೊಳ್ತೇವೆ. ಯಾವುದು ಬಲಶಾಲಿ ಇರ್ತವೆ ಅವು ಬದ್ಕೊಳ್ತವೆ. ಜಿಲೇಬಿ ಮೀನಿನಂತ, ತಿಲಾಪಿಯದಂತ ಮೀನುಗಳನ್ನ ಹಿಡಿಲಿಕ್ಕೆ ಬಲೆ ಹಾಕುವಾಗ ಅಂತ ಬಲೆಗೆ ಇವುಗಳು ನೈಸರ್ಗಿಕವಾಗಿ ಬಲೆಗೆ ಬೀಳ್ತವೆ. ಸೊ ನಮ್ಮ ಕೃಷಿ ಹೊಂಡದಲ್ಲಿ ಮಾಡಬೇಕಾದ್ರೆ ನಾವು ಸುಮ್ಮನೆ 4-5 ಸಿಕ್ಕಿದ್ರೆ ಸಾಕು ಅಂತ ಬಿಡ್ಲಿಕ್ಕಾಗಲ್ಲ. ಒಂದು ಸ್ಥಳೀಯವಾಗಿ ಒಂದು ಸಣ್ಣ ಮಟ್ಟದಲ್ಲಾದ್ರೂ ನಮಗೆ ಮಾರುಕಟ್ಟೆ ಸಿಗಬೇಕು, ನಮ್ಮ ಮನೆ ಬಳಕೆಗಾದ್ರೂ ಆಗ್ಬೇಕು, ಚೆನ್ನಾಗಿ ಕೃಷಿ ಆಯ್ತು ಅಂತ ಹೇಳಿದ್ರೆ ನಾವು ವಾಣಿಜ್ಯ ಮಟ್ಟದಲ್ಲಿ, ದೊಡ್ಡ ಮಟ್ಟದಲ್ಲಿ ಕೃಷಿಯನ್ನ ತೆಗೆದುಕೊಂಡು ಹೋಗಬಹುದು ಅಂತ ಹೇಳಿ. ಸೊ ಇಷ್ಟು ಕ್ರಮಗಳನ್ನ ನಾವು ತಗೋಬೇಕಾಗುತ್ತೆ. ಮತ್ತೆ ಯಾವ ಒಂದು ವಯಸ್ಸಿನಿಂದ ಅವುಗಳ ಚರ್ಮವನ್ನ ಬಿಡೋದಕ್ಕೆ ಪ್ರಾರಂಭ ಮಾಡ್ತಾರೆ? ಇಲ್ಲ, ಇದೀಗ ಪೋಸ್ಟ್ ಲಾರ್ವೆ ಸ್ಟೇಜ್ ಬಂದು ಬೆಳವಣಿಗೆ ಹಂತ, ನಾನು ಹೇಳ್ತೇನೆ ನೋಡಿ, ಪ್ರತಿಯೊಂದು ಬೆಳವಣಿಗೆ ಹಂತದಲ್ಲಿ ಅವು ಸ್ಕೆಲ್ಟನ್ ಅನ್ನ ಬಿಡ್ತಾ ಹೋಗ್ತವೆ. ಹೌದು, ನಾವು ಇದನ್ನ 3-6 ಕೃಷಿ ಕೈಗೊಳ್ಬೇಕಾಗತ್ತೆ. ಸಿಗಣಿಯನ್ನ ವರ್ಷದಲ್ಲಿ 2 ಕೃಷಿ ತೆಗಿಬಹುದು ನಾವು ಹೀಗೆ ಮಾಡುವುದಾದ್ರೆ. 3-6 ನಮಗೆ ಸಿಗಡಿ ನಮ್ಮ ಕೈಗೆ ಮಾರುಕಟ್ಟೆಗೆ ಲಭ್ಯ ಇರುತ್ತೆ ನಮ್ಮ ಕೃಷಿ ಹೊಂಡದಿಂದ. ಅಂದ್ರೆ ಈಗ 8 mm ಗಾತ್ರದ ಮರಿಗಳನ್ನು ಬಿಡಬೇಕು ಅಂತ ಹೇಳಿದ್ರೆ ಅದೇ ಸಂದರ್ಭದಲ್ಲಿ ಅಡುಗು ತಾಣಗಳನ್ನು ನಾವು ಹಾಕಬೇಕಾಗುತ್ತೆ. ಹೌದು ಹೌದು, ನಾವು ಸ್ಟಾರ್ಟಿಂಗ್ ಇಂದನೇ ಓಕೆ ಕೊಡಬೇಕಾಗತ್ತೆ. ಈ ಸಿಗಡಿ ಕೃಷಿಯಲ್ಲಿ ಇನ್ನೊಂದು ದೊಡ್ಡ ವಿಷಯ ಅಂತ ಹೇಳಿದ್ರೆ ಕ್ಯಾನಿಬಾಲಿಸಂ ಅಂತ ಹೇಳಿ, ಒಂದೊಂದೊಂದು ತಿನ್ನೋದು, ಸ್ವಜಾತಿ ಭಕ್ಷಕತೆ. ನಾನು ಯಾಕೆ ನೀವು ಫೀಡ್ ಅನ್ನ ಕಂಟ್ರೋಲ್ ಮಾಡಬೇಕು, ಸರಿಯಾದ ಆಹಾರ ಕೊಡಬೇಕು ಅಂತ ಹೇಳಿದ್ರೆ, ಇದಕ್ಕೆ ನಾವು 4-20 ಮರಿಗಳನ್ನ ಬಿಟ್ಬಿಡ್ತೀವಿ, ಅಲ್ಲಿ ಜಗಳ ಶುರು ಆಗತ್ತೆ, ಜಾಗಕ್ಕಾಗಿ ಫೈಟಿಂಗ್ ಶುರು ಆಗತ್ತೆ, ಆಹಾರಕ್ಕಾಗಿ ಫೈಟಿಂಗ್ ಶುರು ಆಗತ್ತೆ. ಅವಾಗ ಏನಾಗತ್ತಂದ್ರೆ ದೊಡ್ಡ ಗಾತ್ರದ ಬಲಶಾಲಿ ಸಿಗಡಿಗಳು ಸಣ್ಣ ಮರಿ ವೀಕ್ ಮರಿಗಳನ್ನ ತಿನ್ಬಿಡತ್ತೆ, ಅವೇ ತಿನ್ಬಿಡತ್ತೆ. ನಾವು 20 ಸಂಖ್ಯೆಯಲ್ಲಿ ಬಿಟ್ಟಿದ್ದೇವೆ ಅಂತ ಲೆಕ್ಕ ಹಾಕ್ತಾ ಇರ್ತೀವಿ, ಇಲ್ಲಿ ಒಂದೊಂದೇ ಖಾಲಿ ಆಗ್ತಾ ಇರತ್ತೆ, ನಾವು ಹಾಕಿದ್ ನಮಗೆ ವಾಪಸ್ ಬರೋದಿಲ್ಲ. ನಾವು ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳನ್ನ ಹಾಕ್ತಾ ಇದ್ದೀವಿ ಅಂತಂದ್ರೆ ಅಷ್ಟೇ ಆಹಾರವನ್ನು ನಾವು ಪ್ರೊವೈಡ್ ಮಾಡಬೇಕು, ಆಮ್ಲಜನಕದ ಪ್ರಮಾಣವನ್ನು ಕೂಡ ನಾವು ಮೇಂಟೈನ್ ಮಾಡ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಇಷ್ಟು ನೀರಿಗೆ ನಾವು ಇಷ್ಟೇ ಮೀನ್ ಬಿಡೋದು, ನಾನು ಹೇಳದ್ನಲ್ಲ 1 ಚದರ ಮೀಟರ್ಗೆ 4 ಪೋಸ್ಟ್ ಲಾರ್ವೆಯನ್ನು ಬಿಡಬೇಕು ಅಂತ ಹೇಳಿ ಅಷ್ಟೇ ಸಂಖ್ಯೆಯಲ್ಲಿ ಬಿಟ್ಟು ನಾವು ಮೇಂಟೈನ್ ಮಾಡ್ಕೊಳ್ಳೋದು. ಮತ್ತೊಂದು ಅಡಗುತಾಣ, ಇದಂತೂ ಸಿಗಡಿ ಕೃಷಿಯಲ್ಲಿ ಬೇಕಾಗಿರುತ್ತೆ. ಈಗ ನೈಸರ್ಗಿಕವಾಗಿ ಯಾರು ಹಾಕಿರ್ತಾರೆ ಅಂತ ಕೇಳಿದ್ರೆ, ನಮಗೆ ನೈಸರ್ಗಿಕವಾಗಿ ಸಿಗಡಿ ಎಷ್ಟು ಹಿಡುವಳಿ ಆಗುತ್ತೆ, ಈಗ ಸಿಹಿ ನೀರಿನಲ್ಲಿ ಸಿಗಡಿ ಹಿಡುವಳಿ ಪ್ರಮಾಣ ತುಂಬಾ ಕಡಿಮೆ. ನಾವೀಗ ಕಡಲ ಸಿಗಡಿಯನ್ನ ತಗೊಂಡ್ರೆ ನಮ್ಮ ಮೀನುಗಾರಿಕೆಯ ರಫ್ತು ಎಷ್ಟಿದೆ, ಅದರ 60% 60% ಸಿಗಡಿಯ ರಫ್ತೇ ಇರೋದು ನಮ್ಮ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಕೂಡ. ಅಂಡ್ ಈ 2024 $5 billion ನಷ್ಟು ವ್ಯವಹಾರ ನಮ್ಮ ಸಿಗಡಿಯಿಂದನೇ ಆಗಿರುವಂತಹದ್ದು. ಇದು ಕಡಲ ಸಿಗಡಿ ಕೃಷಿ. ಈಗ ನಾವು ಸಿಹಿ ನೀರಿಗೆ ಬಂದಾಗ, ಈಗ ಒಂದು ಜಲಾಶಯದಲ್ಲಿ ಇದ್ದಾಗ ನಮಗೆ ಮಾರುಕಟ್ಟೆ ಮಾಡುವಷ್ಟು ಪ್ರಮಾಣದಲ್ಲಿ ಸಿಗಡಿ ಸಿಗೋದಿಲ್ಲ. ಅದು ಸಿಗೋದು ಫಾರಂ ಆಧಾರಿತ ಸಿಗಡಿ ಕೃಷಿಯಿಂದಲೇ ನಮಗೆ ದೊಡ್ಡ ಮಟ್ಟದಲ್ಲಿ ಆಗಬೇಕು ಅಂತ ಹೇಳಿದ್ರೆ, ಬಹಳಷ್ಟು ಕಡೆ ಇತ್ತೀಚಿನ ವರ್ಷಗಳಲ್ಲಿ ಮೀನುಗಾರಿಕೆ ಇಲಾಖೆ ಹಲವಷ್ಟು ಯೋಜನೆಗಳ ಸಹಾಯವನ್ನ ಪಡ್ಕೊಂಡು ಈ ಸಿಗಡಿ ಕೃಷಿಯನ್ನ ಮಾಡಿದ್ದಾರೆ. ರಫ್ತು ಕೂಡ ಆಗಿದೆ, ನೆರೆ ರಾಜ್ಯಗಳಿಗೂ ಮಾರುಕಟ್ಟೆ ಹೋಗಿದೆ, ರಾಜ್ಯದಿಂದ ಹೊರಗಡೆ ಕೂಡ ರಫ್ತಾಗಿದೆ. ಅಂದ್ರೆ ಫಾರಂ ಕೃಷಿಯಲ್ಲಿ ಸಿಗಡಿಯನ್ನ ತಗೊಂಡು ಲಾಭದಾಯಕ ಉದ್ಯಮವನ್ನಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಅಂದ್ರೆ ಯಾವ ಹಂತದಲ್ಲಿ ನಾವು ಹಿಡಿಬೇಕಾಗತ್ತೆ ಒಂದು ಮಾರಾಟಕ್ಕೆ? ಅದೇ ನಮಗೆ ಗೊತ್ತಾಗತ್ತೆ ಸರ್, ಈಗ ತುಂಬಾ ದೊಡ್ಡ ಗಾತ್ರದ ಸಿಗಡಿ ಮರಿಗಳು ಕೂಡ ಅದನ್ನ ಹಿಡಿದು ಮಾರಾಟ ಮಾಡೋದು ಲಾಸ್ ಆಗುತ್ತೆ. ಅಂದ್ರೆ ನಿಮಗೆ 1 ಕೆಜಿಯಲ್ಲಿ ಬರೀ 10 ಸಿಗಡಿಗಳು ಬಂದರೂ ಕೂಡ ಅದು ಬೆಸ್ಟ್ ಮಾರುಕಟ್ಟೆ ಅಲ್ಲ. ನಾವು ಬಿಡಬೇಕಾದ್ರೇನೆ ಒಂದೇ ರೀತಿಯ ಗಾತ್ರ ಮತ್ತು ಅಳತೆಯ ಮೀನು ಮರಿಗಳನ್ನ ಬಿಡೋದು ತುಂಬಾ ಉತ್ತಮ. ಸಿಗಡಿ ಮರಿಗಳು ಹೌದು, ಒಂದೇ ಗಾತ್ರ ಇರಬೇಕು, ಒಂದೇ ಅಳತೆಯದ್ದು ಕೂಡ ಇರಬೇಕು. ನಾವು ಅದನ್ನ ತುಂಬಾ ನೋಡ್ಕೊಳ್ಬೇಕಾಗತ್ತೆ. ಹಾಗಾದಾಗ ಮಾತ್ರ ಒಂದೇ ಅಳತೆ ಮತ್ತು ಗಾತ್ರದಲ್ಲಿ ನಮಗೆ ಮರಿಗಳು ಸಿಗೋದು. ನಾವು 3-6 ಅವಧಿಯನ್ನು ತಗೊಳ್ಬೇಕು. ಅಂದ್ರೆ ಮಾರುಕಟ್ಟೆ ಸೈಜ್ಗೆ ಬಂದಿದೆಯಾ ಅಂತ ನೋಡ್ಕೊಂಡು ಆ ಸೈಜ್ಗೆ ಮಾರುಕಟ್ಟೆ ಇದ್ದಾಗ ಹಿಡುವಳಿ ಮಾಡಿ ಮಾರಾಟ ಮಾಡುವಂತಹದ್ದು. ಈಗ ನಿಮಗೆ ಒಂದು ಸಿಗಡಿ 300-400 ತೂಗೋದು ಇದೆ, ಒಂದು ಸಿಗಡಿ 50-100 ತೂಗೋದು ಇದೆ. ಒಂದು ಟೇಬಲ್ ಸೈಜ್ ಅಂತ ಏನ್ ಕರೀತಾರೆ ಆ ಸೈಜ್ಗೆ ಬಂದಾಗ ನಾವು ಹಿಡುವಳಿ ಮಾಡುವಂತಹದ್ದು. ಮ್ಯಾಕ್ಸಿಮಮ್ 6 ಅವಧಿಗೆ ನಾವು ಸಾಕಾಣಿಕೆ ಮಾಡುವಂತಹದ್ದು. ಅಂದ್ರೆ ಈಗ ದೊಡ್ಡ ಸಿಗಡಿಗಳು ಸಣ್ಣ ಸಿಗಡಿಗಳನ್ನ ತಿನ್ಬಹುದು ಅಂತ ತಾವು ಹೇಳಿದ್ರೆ ಹೌದು, ಅದು ಬೆಳೆಯುವ ಹಂತದಲ್ಲಿ ಬೇರೆ ನೈಸರ್ಗಿಕ ಶತ್ರುಗಳು ಕೂಡ ಏನಾದರೂ ಇರ್ತವೆ. ಅಂದ್ರೆ ನಾನು ಹೇಳಿದೆ ಅಲ್ಲ, ಮೌಲ್ಟಿಂಗ್ ಆಗುವಾಗ ಅದರ ಹೊರ ಕವಚವನ್ನ ತೆಗಿಬೇಕಾದ್ರೆ ನಾವು ಮಿಶ್ರ ಕೃಷಿಯನ್ನ ಏನಾದ್ರೂ ತಗೊಂಡಿದ್ರೆ ನಮ್ಮ ಮೊದಲೆಲ್ಲ ಹೇಗಿತ್ತು, ಬರೀ ಗಿಂಡಜಾತಿ ಮೀನುಗಳನ್ನ ಮಾತ್ರ ಬಿಡೋದು, ಕಾಟ್ಲಾ, ರೋಹು, ಮೃಗಾಲ್, ಕಾಮನ್ ಕಾರ್ಪ್ ಅಷ್ಟನ್ನೇ ಬಿಟ್ಟು ಸಾಕ್ತಾ ಇದ್ವಿ. ಈಗ ಆ ಕ್ಷೇತ್ರಕ್ಕೆ ನಮಗೆ ತಿಲಾಪಿಯ ಮೀನುಗಳು ಬಂದಿವೆ, ಪಂಗೇಶಸ್ ಬಂದಿವೆ, ರೂಪ್ಚಂದ್ ಅಂತ ಹೇಳುವ ಮೀನುಗಳನ್ನು ನಾವು ಸಾಕ್ತಾ ಇದ್ದೇವೆ. ಮೊದಲು ಒಂದು ಜಾತಿಯ ಮೀನು ಮಾತ್ರ ಕೊಳದಲ್ಲಿ ಇರಬೇಕು ಅಂತ, ಇವಾಗ ಹಾಗಿಲ್ಲ, ಮಿಶ್ರ ತಳಿಯ ಮೀನು ಕೃಷಿಯನ್ನ ತಗೊಳ್ಕೊಳ್ತಾ ಇದ್ದೇವೆ, ಅದರ ಜೊತೆ ಸೀಗಡಿಯನ್ನು ಕೂಡ ನಾವು ತಗೊಳ್ತಾ ಇದ್ದೇವೆ. ಈಗ ಮಿಶ್ರ ತಳಿಯಲ್ಲಿ ತಗೊಳ್ತೇವೆ ಅಂತ ಹೇಳಬೇಕಾದ್ರೆ ಬೇರೆ ಜೀವಿಗಳು ಸೀಗಡಿಯನ್ನ ಹೋಗಿ ಆಕ್ರಮಣ ಮಾಡುವಂತದ್ದು ಇದ್ದೇ ಇರ್ತದೆ. ಇದಲ್ಲದಿದ್ರು ಕೂಡ ನಾನು ಹೇಳಿದೆ, ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಸೀಗಡಿಗಳು ಹೋಗಿ ಸಣ್ಣ ಸೀಗಡಿಯನ್ನ ತಿನ್ನುವ ಸಾಧ್ಯತೆಗಳು ಕೂಡ ಇರ್ತವೆ. ಹಾಗಾಗಿ ಬರೀ ಮಾನೋಕಲ್ಚರ್ ಆದ್ರೂ ತಗೊಳ್ಳಿ, ಮಿಶ್ರ ತಳಿ ಆದ್ರೂ ತಗೊಳ್ಳಿ, ಹೈಡಿಂಗ್ ಸ್ಪೇಸ್ ಅನ್ನ ನಾವು ಹಾಕ್ಬೇಕಾಗತ್ತೆ. ಅವು ತುಂಬಾ ನಿಶಕ್ತಿ ಹೊಂದಿರ್ತವೆ, ಅವುಗಳ ದೇಹದ ಹೊರ ಕವಚವನ್ನ ತೆಗೆದು ಕಳಚಿದಾಗ ಈಗ ನಾವು ಕೇಳ್ತೇವೆ ಹಾವು ಎಲ್ಲೋ ಔಸಿಕೊಂಡು ಅದರ ಪೊರೆಯನ್ನ ಕಳಚುತ್ತೆ, ಬಿಕಾಸ್ ಅದರ ದೇಹ ತುಂಬಾ ಮೃದು ಆಗತ್ತೆ ಮತ್ತು ತುಂಬಾ ಬಲಹೀನತೆ ನಿಶಕ್ತಿಯನ್ನು ಹೊಂದಿರುತ್ತೆ ಅಂತ ಹೇಳಿ. ಸಿಗಡಿಗಳು ಹಾಗೇನೆ, ಎಲ್ಲ ಸಿಗಡಿಗಳು ಒಟ್ಟಿಗೆ ಮೋಲ್ಟಿಂಗ್ ಆಗುದಿಲ್ಲಲ್ಲ, ಕೊಳದಲ್ಲಿ ಬಿಟ್ಟ ಎಲ್ಲಾ ಸಿಗಡಿಗಳು ಒಂದೇ ಸಮಯದಲ್ಲಿ ಮೋಲ್ಟಿಂಗ್ ಆಗುದಿಲ್ಲ. ಸೊ ಈ ಮೋಲ್ಟಿಂಗ್ ಆಗುವ ಸಮಯದಲ್ಲಿ ಸ್ವಲ್ಪ ನಿಶಕ್ತಿ ಹೊಂದಿರುವ ಸಿಗಡಿಗಳಿಗೆ ನಾವು ಅಡುಗುತಾಣ ಕೊಡ್ಲಿಲ್ಲ ಅಂದ್ರೆ, ನಾವು ಅಳತೆಗಿಂತ ಮೀರಿ ಆ ಕೊಳದಲ್ಲಿ ಸಿಗಡಿ ಮರಿಗಳನ್ನ ದಾಸ್ತಾನು ಮಾಡಿದ್ದೇವೆ ಅಂತ ಆದ್ರೆ ಬಲಶಾಲಿ ಸಿಗಡಿಗಳೇ ಆ ಸಣ್ಣ ಸಿಗಡಿಗಳನ್ನ ನಿಶಕ್ತಿ ಹೊಂದಿದ ಸಿಗಡಿಗಳನ್ನ ತಿನ್ನುವ ಸಾಧ್ಯತೆ ಇದೆ. ಮಿಶ್ರ ಕೃಷಿಯಲ್ಲಿ ಇತರ ಮೀನುಗಳು ಇವುಗಳನ್ನ ಅಟ್ಯಾಕ್ ಮಾಡುವ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಅಡಗುತಾಣಗಳನ್ನ ಒದಗಿಸಬೇಕು ಅಂತ. ಇದು ಸಾಧಾರಣವಾಗಿ ಕೃಷಿಕರಿಗೆ ಒಂದು ಜನರಲ್ ಗೊತ್ತಿರತ್ತೆ, ಸಿಗಡಿ ಬೆಳೆಸೋದಾದ್ರೆ ಕೊಳದೊಳಗೆ ಹಾಕ್ಬೇಕಂತೆ, ಪೈಪ್ ಹಾಕ್ಬೇಕಂತೆ ಅಂತ. ಯಾಕೆ ಅಂತ ಗೊತ್ತಿರೋದಿಲ್ಲ, ಪೈಪ್ ಹಾಕಿ ಅಂತ ಹೇಳೋದು ಇದಕ್ಕೇನೆ, ಔಸ್ಕೊಳ್ಳಿ ಸಿಗಡಿಗಳು ಹೋಗಿ ಅಂತ ಹೇಳಿ. ಇನ್ನು ಮೀನು ಮರಿಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಸಿಗುತ್ತೆ ಅಂತೀರಿ? ಸಿಗಡಿ ಅಂದರೆ ಎಲ್ಲೆಲ್ಲಿ ಸಿಗಡಿ ಕೃಷಿಯನ್ನು ಕೈಗೊಳ್ತಾ ಇದ್ದಾರೋ ಅಲ್ಲಿಗೆ ನೇರವಾಗಿ ನಾವು ಸಪ್ಲೈ ಮಾಡಿಸಿ ಕೊಡ್ತೇವೆ. ಆದರೆ ಇದೇನಾಗತ್ತೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರಿ ಫಾರಂಗಳಲ್ಲಿ ಸಿಗಡಿ ಉತ್ಪಾದನಾ ಕೇಂದ್ರಗಳು ನಮ್ಮ ರಾಜ್ಯದಲ್ಲಿ ಇದಾವ? ಹಾ ಇಲ್ಲ, ನಾವು ಆಂಧ್ರ ಪ್ರದೇಶದಿಂದ ಸದ್ಯಕ್ಕೆ ಮರಿಗಳನ್ನು ತಗೊಂಡು ಬರ್ತಾ ಇದ್ದೇವೆ. ಈಗ ನಮ್ಮ ಕೊಡಗಿನಲ್ಲಿ ಒಂದು 1,000 ಮರಿ ತರಿಸ್ಬೇಕು ಅಂತ ಹೇಳಿದ್ರೆ ನಮಗದು ಕಷ್ಟ ಆಗತ್ತೆ. ಕೊಡಗಿನಲ್ಲಿರುವ ಮೀನುಗಾರಿಕೆ ಇಲಾಖೆಗೆ ಖಾಸಗಿಯಾಗಿ ನೋಂದಾಯಿತ ಆಗಿ ನಡೆಸ್ತಾ ಇರುವ ಖಾಸಗಿ ಫಾರಂಗಳು ಬೇಡಿಕೆ ಇದ್ದಾಗ ತಂದು ಕೊಡ್ತಾ ಇದ್ದಾವೆ ಮೀನು ಮರಿಗಳನ್ನ. ಇಲ್ಲದಿದ್ರೆ ನಾವು ನೇರವಾಗಿ ಮರಿಗಳು ಎಲ್ಲಿ ಉತ್ಪಾದನೆ ಆಗ್ತಾ ಇದಾವೆ ಅಲ್ಲಿಂದ ನಾವು ತರಿಸಿ ಕೊಡ್ತೇವೆ. ನಮಗೆ ಬೇಡಿಕೆಯ ಸಂಖ್ಯೆ ಕೂಡ ಅಗತ್ಯ ಆಗಿರುತ್ತೆ. ಒಂದು ಮಟ್ಟದ ಬೇಡಿಕೆ ಸಿಕ್ತು ಅಂತ ಹೇಳುವಾಗ ತರಿಸ್ಕೊಡ್ತೇವೆ. ಇಲ್ಲಾದ್ರೆ ಬಹಳಷ್ಟು ಖಾಸಗಿ ಫಾರಂಗಳು ನಮ್ಮಲ್ಲಿ ಇದ್ದಾವೆ ಕೊಡಗಿನಲ್ಲಿ. ಅವುಗಳು ನಮ್ಮ ಇಲಾಖೆಯ ಜೊತೆ ನೋಂದಣಿ ಹೊಂದಿರ್ತವೆ, ಅಧಿಕೃತ ಖಾಸಗಿ ಫಾರಂಗಳು, ಅಲ್ಲಿಂದ ನಾವು ತರಿಸಿಕೊಡ್ತೇವೆ. ಅಂದ್ರೆ ಖರ್ಚು ವೆಚ್ಚ ಕೊಲ್ಸಿದ್ರೆ ಹೇಗನ್ಸುತ್ತೆ ಈ ಸಿಗಡಿ ಕೃಷಿ? ಹೌದು, ಕೆಲವರು ಹೇಳ್ತಾರೆ ಇದು ತುಂಬಾ ದುಡ್ಡು ಕಾಸು ಬೇಕು, ದುಡ್ಡು ಕೇಳುವ ಕೃಷಿ ಅಂತ ಹೇಳಿ. ಇದು ಲಾಭದಾಯಕವೂ ಆಗಿರೋದ್ರಿಂದ ಇದರಲ್ಲಿ ಜವಾಬ್ದಾರಿಯೂ ಜಾಸ್ತಿ, ಸ್ವಲ್ಪ ವೆಚ್ಚವೂ ಜಾಸ್ತಿ. ಮೊದಲ ವರ್ಷದಲ್ಲಿ ಇದರ ಖರ್ಚು ಸ್ವಲ್ಪ ಜಾಸ್ತಿಯೇ ಇದೆ. ಈಗ ನಾವು ಮಣ್ಣಿನ ಕೊಳದಲ್ಲಿ ಸಿಗಡಿ ಕೃಷಿಯನ್ನ ಕೈಗೊಳ್ಳೋದು ತುಂಬಾ ಸೂಕ್ತ, ಒಳ್ಳೇದದು. ಮಣ್ಣಿನ ಕೊಳದಲ್ಲಿ ಇಲ್ಲ ಅಂತ ಹೇಳಿದ್ರೆ ಟಾರ್ಫಲಿನ್ ಲೈನಿಂಗ್ ಹಾಕಿದ ಕೊಳದಲ್ಲಿ ಕೂಡ ಸಿಗಡಿ ಕೃಷಿಯನ್ನ ಕೈಗೊಳ್ತಾರೆ. ನಾನು ನಿಮ್ಗೆ ಹೇಳಿದೆ ಪೂರಕ ಆಹಾರವನ್ನ ಕೊಡ್ಬೇಕಾಗತ್ತೆ, ಮತ್ತೆ ಎಲ್ಲಾ ನೀರಿನ ಗುಣಮಟ್ಟಗಳನ್ನ ನಾವು ಪರೀಕ್ಷಿಸ್ತಾ ಇರಬೇಕು, ನಿರ್ವಹಿಸ್ತಾ ಇರಬೇಕಾಗತ್ತೆ. ಆಮೇಲೆ ನೀರಿನ ಗುಣಮಟ್ಟ ಹಾಳಾಯ್ತು ಅಂತ ಹೇಳಿದ್ರೆ ನೀರು ಬಿಡಬೇಕಾಗತ್ತೆ, ಹೊಸ ನೀರು ಸೇರಿಸ್ತಾ ಇರಬೇಕಾಗತ್ತೆ. ನಾವು ತೀವ್ರ ಮೀನು ಕೃಷಿ ನಡೆಸ್ತೀವಿ ಅಂತ ಹೇಳಿದ್ರೆ 4 ಮರಿ ಬಿಡುವಲ್ಲಿ ನಾವು 20 ಮರಿಯನ್ನ ಬಿಡ್ತೇವೆ. ಆಗ ನಾವು ಪೂರಕ ಆಮ್ಲಜನಕವನ್ನು ಕೂಡ ಪೂರೈಸಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ವೆಚ್ಚ ಬೀಳುವ ಕೆಲಸಗಳೇ. ಆದರೆ ಈ ಕೃಷಿಯಲ್ಲಿ ಲಾಭ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಕೂಡ ಜಾಸ್ತಿ, ತ್ರಾಸವು ಕೂಡ ಸ್ವಲ್ಪ ಜಾಸ್ತಿ ಅಷ್ಟೇ ಇದೆ. ಈಗಲೂ ನೀವು ಹೋಗಿ ಸಿಗಡಿ ಅಂತ ಕೇಳಿದ್ರೆ ನಿಮಗೆ 500 ರೂಪಾಯಿಗಿಂತ ಕಡಿಮೆ ಸಿಗೋದಿಲ್ಲ ಕಿಲೋಗ್ರಾಮ್. ಹೌದು ಹೌದು, 750-800 ಇದೆ ಸಾಗರದಿಂದ ಬರುವಂತಹ ಸಿಗಡಿಗೆ. ಗಾತ್ರ ಜಾಸ್ತಿ ಆದಷ್ಟು ಬೆಲೆ ಜಾಸ್ತಿ. ಹೌದು, ಮತ್ತೆ ಈ ಸಿಗಡಿಯಿಂದ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ನಮಗೆ ಸಿಗಡಿ ಉಪ್ಪಿನಕಾಯಿಗಳನ್ನ ಹಾಕ್ಬೋದು, ಸಿಗಡಿಯನ್ನ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ತಯಾರಿಸಬಹುದು. ಈಗ ಏನಾಗತ್ತಂದ್ರೆ ಕಡಲಿನಿಂದ ಬರುವಂತಹ ಸಿಗಡಿಯ ಬೆಲೆ ಜಾಸ್ತಿ ಆಗಿರುವ ಕಾರಣ ಬಹಳಷ್ಟು ಪ್ರದೇಶಗಳಲ್ಲಿ ಫಾರಂ ಆಧಾರಿತ ಸಿಗಡಿ ಕೃಷಿಯನ್ನ ಮಾಡಿ ಒಂದು ಕೈಗೆ ಎಟುಕುವ ಬೆಲೆಯಲ್ಲಿ ಮಾರುಕಟ್ಟೆಗೆ ಈ ಸಿಗಡಿ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ನಮ್ಮ ಆಸಕ್ತ ರೈತ ಬಾಂಧವರು ತರಬೇತಿಯನ್ನ ಎಲ್ಲಿ ಪಡ್ಕೋಬಹುದು? ಸಿಗಡಿ ಕೃಷಿ ಮಾಡ್ಲಿಕ್ಕೆ ನಮಗೆ ಆಸಕ್ತಿ ಇದೆ ಅಂತ ಹೇಳಿ ಗುಂಪಾಗಿ ಬಂದ್ರೆ ನಾವು ಇಲಾಖೆಯಿಂದನೇ ಅರೇಂಜ್ ಮಾಡಿ ಕೊಡ್ತೇವೆ. ರೈತರು ಒಂದು ಗುಂಪಿನಲ್ಲಿ ಯಾವ ಕೃಷಿ, ಅದು ಸಿಗಡಿ ಆಗಿರ್ಬೋದು, ಮುತ್ತು ಕೃಷಿ ಆಗಿರ್ಬೋದು, ಮೀನು ಕೃಷಿ ಆಗಿರಬಹುದು, ಯಾವ ಕೃಷಿ ಆದ್ರೂ ಕೂಡ ಆಸಕ್ತಿ ಇದೆ ಅಂತ ಮುಂದೆ ಬಂದ್ರೆ ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಕೂಡ ನಾವು ಇಲಾಖೆಯಿಂದ ಎಲ್ಲೆಲ್ಲಿ ಕೃಷಿಯನ್ನ ಕೈಗೊಂಡಿದ್ದಾರೆ ಆ ಪ್ರದೇಶಕ್ಕೆ ನಾವು ಅವರನ್ನ ಕರ್ಕೊಂಡು ಹೋಗಿ ತರಬೇತಿಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ತೇವೆ. ಇಲಾಖೆಯಿಂದ ಸೌಲಭ್ಯಗಳು ಇದಾವ ಸಿಗಡಿ ಕೃಷಿಗೆ? ಅಂದ್ರೆ ಸಿಗಡಿ ಕೃಷಿಯನ್ನ ಮೀನು ಕೃಷಿಯ ಜೊತೆಗೆ ನಾವು ಪರಿಗಣಿಸ್ತೇವೆ, ಒನ್ ಆಫ್ ದಿ ಫಿಶ್ ಕಲ್ಚರ್ ಆಕ್ಟಿವಿಟೀಸ್ ಅಂತಾನೆ ಪರಿಗಣಿಸ್ತೇವೆ. ಮೀನು ಕೃಷಿಗೆ ಯಾವ ರೀತಿಯ ಇದು ಬರುತ್ತೆ ಅದೇ ರೀತಿ ಸಿಗಡಿ ಕೃಷಿಯನ್ನು ನಾವು ಪರಿಗಣಿಸ್ತೇವೆ. ಆತ್ಮೀಯ ರೈತ ಬಾಂಧವರೇ, ಸಿಗಡಿ ಕೃಷಿ ಬಗ್ಗೆ ತಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಮಿಲನಾ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9483534311. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9483534311. ತುಂಬ ಸಂತೋಷ ಮಿಲನಾ ಭರತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಸಿಗಡಿ ಕೃಷಿ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,800 ರೂಪಾಯಿಯಿಂದ 26,300 ರೂಪಾಯಿ, ಅರೇಬಿಕಾ ಚೆರ್ರಿ 13,400 ರೂಪಾಯಿಯಿಂದ 15,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 15,500 ರೂಪಾಯಿಯಿಂದ 16,000 ರೂಪಾಯಿಗಳು, ರೊಬಸ್ಟಾ ಚೆರ್ರಿ 9,500 ರೂಪಾಯಿಯಿಂದ 10,250 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೃಷಿತೋ ನಾಸ್ತಿ ದುರ್ಭಿಕ್ಷ ಕೇಳುಗರೆ ಗಮನಿಸಿ ನಾಳೆ ಸಂಜೆ 6:50 ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ ಪ್ರಾಯೋಜಕರು ಪರಿಸರ ಇಲಾಖೆ ಅಡಿಯಲ್ಲಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ LICIndia.in ಗೆ ವಿಸಿಟ್ ಮಾಡಿ ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ ನಿಧನ ಸುದ್ದಿ ಪಾಲಿಬೆಟ್ಟ ನಿವಾಸಿ ದಿವಂಗತ ಪಿವಿ ಜೋಸೆಫ್ ಅವರ ಮಗ ಜೋಸೆಫ್ ಡೆಲ್ಫಿನ್ ಅವರು ಇಂದು ನಿಧನರಾದರು 63 ವರ್ಷ ಪ್ರಾಯದ ಜೋಸೆಫ್ ಡೆಲ್ಫಿನ್ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ ಪಾಲಿಬೆಟ್ಟದ ಲೂಡ್ಸ್ ಚರ್ಚ್ನಲ್ಲಿ ನಡೆಯಲಿದೆ ಸಮಯ 7:18:35 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ ಶ್ರೀಮತಿ ಚಂದ್ರಾವತಿ ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್ ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಪ್ರಾಯೋಜಕತ್ವ ವಿಶೇಷ ಪಾಲನೆ ಉಪಕಾರ ಹಂಗೆ ಮುಖ್ಯಮಂತ್ರಿ ಅವರ ಬಾಲಸೇವಾ ಯೋಜನೆನ ಅರ್ಹರಿಗೆ ತಲುಪಿಸುವ ಹಂಗೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವರು ಸೂಚನೆ ಕೊಟ್ಟೋಳೋ ಪ್ಯಾಟನ ಜಿಲ್ಲಾಧಿಕಾರಿ ಅವರ ಕಚೇರಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ವ್ಯಾಪ್ತಿನ ಪ್ರಾಯೋಜಕತ್ವ ಹಂಗೆ ಪೋಷಕತ್ವ ಅನುಮೋದನಾ ಸಮಿತಿನ ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡ್ದು 18 ವರ್ಷದೊಳಗಿನ ಮಕ್ಕಳ ರಕ್ಷಣೆ ಪಾಲನೆ ಬೇರೆ ಬೇರೆ ಅಭಿವೃದ್ಧಿಗೆ ಶ್ರಮಿಸುವ ಹಂಗೆ ಸೂಚನೆ ಕೊಟ್ಟೋಳು ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡ ಉಪಯೋಜನೆ ಕಾರ್ಯಕ್ರಮ ತಲುಪಿಸೋ ಕೂತ ನಿರ್ದೇಶನ ಕೊಟ್ಟೋಳು ಇದಕ್ಕೆ ಸಂಬಂಧಪಟ್ಟಂಗೆ ಇಬ್ಬರಿಗೆ ಕಲಿಕಾ ಸಾಮಗ್ರಿಗಳನ್ನ ಈ ಹೊತ್ತುಲಿ ಹಂಚಿದೊ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು ಸೋಮರ್ಪೇಟೆ ಕೃಷಿ ಇಲಾಖೆಯಿಂದ ರೈತರಿಗೆ ಬೋರ್ವೆಲ್ ತೆಗೆಸಿಕೆ 25,000 ರೂಪಾಯಿಗಳ ಸಹಾಯಧನ ನೀಡುವ ಯೋಜನೆನ ಫಲಾನುಭವಿಗಳಿಗೆ ಶಾಸಕ ಡಾ ಮಂತರ್ಗೌಡ ಅವರು ಕಾರ್ಯದೇಶ ಪತ್ರಣ ಹಂಚಿದ್ದು ಶಾಸಕರ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ 31 ಮಂದಿ ಫಲಾನುಭವಿಗಳಿಗೆ ಕಾರ್ಯದೇಶ ಪತ್ರಣ ಹಂಚೋಳೋ ಈ ಒತ್ತುಲಿ ಮಾತಾಡಿದ ಶಾಸಕರು ಕೃಷಿ ಕಾರ್ಯಗಳಿಗೆ ನೀರಾವರಿ ಅವಶ್ಯ ಇದ್ದು ಇದಕ್ಕಾಗಿ ಬೋರ್ವೆಲ್ ತೆಗೆಸಿಕೆ ಇಲಾಖೆಯಿಂದ ಸಹಾಯಧನ ನೀಡಲಾದೆ ಕೃಷಿಕರು ಸರ್ಕಾರದ ಸವಲತ್ತಿನ ಸದುಪಯೋಗ ಪಡ್ಕೊಳ್ಳುವಂಗೆ ತಿಳಿಸಿದ್ದು ಸಾಂಸ್ಕೃತಿಕ ನಗರಲಿ ಮನಹರಣ ಕಾಪಾಡ್ಕೊಂಬಕ್ಕೆ ಪ್ಯಾಟೆನ ಬೀದಿ ಬದಿ ವ್ಯಾಪಾರಿಗಳ ವಲಯ ನಿರ್ಮಿಸಿಕೆ ಆದ್ಯತೆ ನೀಡಲಾದೆತ್ತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಸೂಚನೆ ಕೊಟ್ಟಳು. ಮೈಸೂರಿನ ಪ್ಯಾಟೆಲಿ ಪ್ರದಕ್ಷಿಣೆ ನಡೆಸಿ ಸಂಸದರು ಬೇರೆ ಬೇರೆ ಜಾಗಲಿ ಬೀದಿ ಬದಿ ವ್ಯಾಪಾರಿಗಳೊಟ್ಟಿಗೆ ಸಂವಾದ ನಡೆಸಿ ಮಾಹಿತಿ ಪಡೆದು ಬೀದಿ ಬದಿ ವ್ಯಾಪಾರಿಗಳ ವಲಯ ನಿರ್ಮಿಸಿಕೆ ಒತ್ತು ನೀಡೋಕ್ಕೂ ಬೇರೆ ಜಾಗಕ್ಕೆ ಕೂಡ ಖುದ್ದಾಗಿ ಭೇಟಿ ಕೊಟ್ಟು ಪರಿಶೀಲಿಸಲಾದೆತ್ತ ಸಂಸದರು ತಿಳಿಸಿದರು. ಹಂಗೆ ಬೀದಿ ವ್ಯಾಪಾರಿಗಳ ಜೊತೆ ಮಾತುಕತೆ ನಡೆಸಿ ಅವರ ತೊಂದರೆ ತಾಪತ್ರೆನ ಆಲಿಸಿ ಮಾಹಿತಿ ಪಡ್ಕೊಂಡು ಮೈಸೂರು ವಿಶ್ವವಿದ್ಯಾನಿಲಯದ 106ನೇ ಘಟಿಕೋತ್ಸವಲ್ಲಿ ಕೊಡಗಿನ ವಿದ್ಯಾರ್ಥಿನಿ ಬಿಪಿ ಕೃತಿಕಾ ಸ್ನಾತಕೋತ್ತರ ಪದವಿನ ಶುರುವಿನ ರ್ಯಾಂಕ್ ಪಡೆದು 5 ಚಿನ್ನದ ಪದಕ ನಗದು ಇನಾಮ್ ಪಡೆದುಟು. ಇವು ಮೂಲತಃ ಕುಶಾಲನಗರ ತಾಲೂಕಿನ ಸುಂಟಿಕೊಪ್ಪ ಹೋಬಳಿಯ ಕೊಡಗರಹಳ್ಳಿ ಗ್ರಾಮ ನಿವಾಸಿ ನಿವೃತ್ತ ಎಎಸ್ಐ ಪಾರ್ಥ, ಹಂಗೆ ನಿವೃತ್ತ ಮುಖ್ಯೋಪಾಧ್ಯಾಯಿನಿ ಪಾರ್ಥ ಅವರ ಮಗಳು. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಇವರ ಕೂಡುಕೂಟಂದ ತುರ್ತು ಆರೈಕೆಯಲ್ಲಿ ವೈದ್ಯಕೀಯ ಕಾನೂನು ಅಗತ್ಯಗಳ ಮತ್ತೆ ಮೂಲಭೂತ ಜೀವ ಬೆಂಬಲ ಕಾರ್ಯಾಗಾರ ಇಂದು ಮತ್ತೆ ನಾಳೆ ಕೂಡ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಕಾಲೇಜು ಸಭಾಬಾಡಿಯಲ್ಲಿ ನಡೆದದೆತ್ತ ಗೊತ್ತಾಗುಟ್ಟು. ಸೋಮರ್ಪೇಟೆ ವಿದ್ಯುತ್ ಹಂಚುವ ಉಪಕೇಂದ್ರದ ಹೊರ ಹೋವ F2 ಶಾಂತಹಳ್ಳಿ ಫೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ ಹಿಂಬತ್ತು 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಇರದರಿಂದ ದೊಡ್ಡ ಮಳೆ. ಗೆಜ್ಜೆಹನಕೋಡು, ಯಡೂರು, ಚಿಕ್ಕತೋಳೂರು, ಕಿರಗಂದೂರು, ತಾಕೇರಿ, ಕೂತಿ, ಹೊಸಬೀಡು, ಶಾಂತಹಳ್ಳಿ ಬೆಟ್ಟದಲ್ಲಿ, ಬೀದಲ್ಲಿ, ಕುಂದಹಳ್ಳಿ, ಹರಗ ಸುತ್ತಮುತ್ತ ವಿದ್ಯುತ್ ಇರದುಳೆ. ಸಾರ್ವಜನಿಕರು ಸಹಕರಿಸುವಂಗೆ ಸೆಸ್ಕ್ ಕಾರ್ಯನಿರ್ವಾಹಕ ಅಧಿಕಾರಿಗ ಕೇಳಿಕೊಂಡಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ 2025-26 ಸಾಲಿನ ಪ್ರಾಥಮಿಕ, ಪ್ರೌಢ ಹಂಗೆ ಪದವಿ ಪೂರ್ವ ಕಾಲೇಜು, ಕೊಡಗು ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತೆ ಕಲೋತ್ಸವ ಕಾರ್ಬಾರ್ ಜನವರಿ 13ರಂದು ಹೊತ್ತಾರೆ 10 ಗಂಟೆಗೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಾಗಲಿ ನಡೆದಿದೆ. ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ ಇವರ ಕೂಡುಕೂಟಂದ 2025-26 ಸಾಲಿನ ಕೊಡಗು ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಂಗೆ ಪ್ರೌಢಶಾಲೆಗಳ 14 ಮತ್ತೆ 17 ವರ್ಷದೊಳಗಿನ ಜಿಲ್ಲಾ ಮಟ್ಟದ ವಿಶೇಷಚೇತನ ವಿದ್ಯಾರ್ಥಿಗಳ ಕ್ರೀಡಾಕೂಟ ಉದ್ಘಾಟನಾ ಜಂಬರ ಜನವರಿ 12ರಂದು ಹೊತ್ತಾರೆ 10:30 ಗಂಟೆಗೆ ಕುಶಾಲನಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದದೆತ್ತ ಶಾಲಾ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರು ಬಸವರಾಜ್ ಅವು ತಿಳಿಸಿಯೋಳು. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ಕಡೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಮಾರ್ಚ್ 14ರಂದು ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಅದರ ಹಂಗೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆತ್ತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ. ಪ್ರಾಯೋಜಕರು ಕಗ್ಗೋಡ್ಲು ಗ್ರಾಮದ ಮಂದಿರ ಶ್ರೀ ನಾಣಯ್ಯ, ಶ್ರೀಮತಿ ಚಂದ್ರಾವತಿ, ಕೃಷಿ ಪಂಡಿತ ಪ್ರಶಸ್ತಿ ಪಡ್ಕೊಂಡ ಮಂಗ ಶ್ರೀ ತೇಜಸ್, ಶ್ರೀಮತಿ ಸೌಮ್ಯ ಮತ್ತೆ ಮಕ್ಕ ಕಗ್ಗೋಡ್ಲು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್. ಇಲ್ಲಿ ಎಲ್ಲಾ ಕಂಪನಿಯ ಆಯುರ್ವೇದಿಕ್ ಔಷಧಿಗಳು, ಸರ್ಜಿಕಲ್ ಐಟಮ್ಸ್ ಹಾಗೂ ವೆಟನರಿ ಐಟಮ್ಸ್ ಲಭ್ಯ. ಶ್ರೀ ಅಮ್ಮ ಆಯುರ್ವೇದಿಕ್ ಸರ್ಜಿಕಲ್ ಅಂಡ್ ಪೆಟ್ ಕೇರ್, ಶ್ರೀ ಅಮ್ಮ ಮೆಡಿಕಲ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್ ವಿರಾಜಪೇಟೆ. ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್. ಸರ್ಪ್ರೈಸ್ ಗಿಫ್ಟ್ ಓಪನ್ ಮಾಡು. ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್. ಥ್ಯಾಂಕ್ ಯು ರೀ. ಎಲ್ಲಿಂದ? ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.